ಹೆಸರು ಮತ್ತು ಉದ್ದು ಬೆಳೆಯ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ಎಸ್ ಲತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಲತಾ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ನಾವು ಹಲವಾರು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳ್ಕೊಳ್ತೀವಿ. ಅದರಲ್ಲಿ ಈ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳು ಬಹಳ ಮುಖ್ಯವಾದಂಥವು. ಹೌದು ಸರ್. ಅದರಲ್ಲೂ ವಿಶೇಷವಾಗಿ ನಾವು ಈ ಬೇಸಿಗೆನಲ್ಲಿ, ಅದರಲ್ಲೂ ಈ ಪೂರ್ವ ಮುಂಗಾರು ಮಳೆಯನ್ನು ಬಳಸಿಕೊಂಡು ಈ ಬೆಳೆಗಳನ್ನು ನಾವು ಹೆಚ್ಚಾಗಿ ಬೆಳ್ಕೊಳ್ತೀವಿ. ತಾವಿವತ್ತು ಈ ಒಂದು ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಡಬೇಕು. ಈಗ ಮುಖ್ಯವಾಗಿ ನಾವು ಬೇಸಿಗೆ ಹಂಗಾಮ್ನಲ್ಲಿ ಬೆಳ್ಕೊಳ್ಳೋದಕ್ಕೆ ಸೂಕ್ತವಾಗಿರುವಂಥ ದ್ವಿದಳ ಧಾನ್ಯದ ಬೆಳೆಗಳು ಮತ್ತು ಅವುಗಳ ಮಹತ್ವದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಬೇಸಿಗೆ ಕಾಲದಲ್ಲಿ ಒಂದು ನೀರಿನ ಅಭಾವ ಇದ್ದೇ ಇರುತ್ತೆ. ಆದ್ರೂ ಸಹಿತ ಈ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಕೆಲವೊಂದು ಸಾರಿ ರಭಸವಾಗಿ ಮಳೆ ಬೀಳ್ತಕ್ಕಂಥ ಒಂದು ಸಾಧ್ಯತೆಗಳು ಇದೆ. ಇಂತಹ ನೀರನ್ನು, ಪೂರ್ವ ಮುಂಗಾರು ಮಳೆಯನ್ನು ನಾವು ಬಳಕೆ ಮಾಡಿಕೊಂಡು ಅದೇ ರೀತಿ ರಾಜ್ಯದ ಕೆಲವೊಂದು ಭಾಗದಲ್ಲಿ ಹಿಂಗಾರಿ ಬೆಳೆಗಳು, ಹಿಂಗಾರಿ ಭತ್ತವನ್ನು ಬೆಳೀತಕ್ಕಂಥ ಒಂದು ಪದ್ಧತಿ ಇದೆ. ಎಲ್ಲಿ ಅಂತಂದರೆ ತೀರ ಪ್ರದೇಶ ಇರ್ಬೋದು ಅಥವಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಇಂಥ ಕಡೆ ಹಿಂಗಾರಿ ಬೆಳೆಗಳನ್ನು ನಾವು ಬೆಳೆದಿರ್ತೀವಿ. ಆ ಭತ್ತನ ಕಟಾವು ಆದ ನಂತರ ಅದು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಸಹಿತ ನಾವು ಬಳಕೆ ಮಾಡಿಕೊಂಡು ಮತ್ತು ಬೋರ್ವೆಲ್ ಫೆಸಿಲಿಟಿ ಇದ್ದಂಥವು ಕೊಳವೆ ಬಾವಿ ನೀರನ್ನ ಬಳಸ್ಕೊಂಡು ಸಹಿತ ಪೂರ್ವ ಮುಂಗಾರಿ ಬೆಳೆಗಳನ್ನ ನಾವು ಬೆಳಿಬಹುದಾಗ್ತದೆ. ಸೊ ಅದರಲ್ಲಿ ಅತಿ ಕಡಿಮೆ ಅವಧಿನಲ್ಲಿ ಬೆಳೀತಕ್ಕಂಥ ಹೆಸರು, ಉದ್ದು ಮತ್ತು ಅಲಸಂದಿ ಬೆಳೆಗಳನ್ನ ನಾವು ಬೆಳಿಬಹುದಾಗ್ತದೆ. ಈ ಬೆಳೆಗಳನ್ನ ಬೆಳೆಯೋದ್ರಿಂದ ಏನಪ್ಪ ಪ್ರಯೋಜನ ಅಂತಂದ್ರೆ, ಮಣ್ಣಿನಲ್ಲಿರ್ತಕ್ಕಂಥ ಅಳಿದುಳಿದ ತೇವಾಂಶವನ್ನ ನಾವು ಸದ್ಬಳಕೆ ಮಾಡಿಕೊಳ್ಳೋದ್ರ ಜೊತೆಗೆ ನಾವು ರೈತನಿಗೆ ಅಧಿಕ ಆದಾಯವನ್ನು ಕೂಡ ಪಡಿತೀವಿ. ಇನ್ನೊಂದು ಅಂತಂದ್ರೆ ಈ ಬೆಳೆಗಳು ಅತಿ ಶೀಘ್ರವಾಗಿ ಬೆಳೆದು ಭೂಮಿ ಮೇಲೆ ಒಂದು ಹೊದಿಕೆಯನ್ನ ಫಾರ್ಮ್ ಮಾಡ್ತವೆ, ಉಂಟು ಮಾಡ್ತವೆ. ಅದರಿಂದ ರಭಸವಾಗಿ ಬೀಳ್ತಕ್ಕಂಥ ಮಳೆಯಿಂದ ಮಣ್ಣು ಕೊಚ್ಚಣೆ ಆಗೋದನ್ನು ಸಹಿತ ನಾವು ಇಲ್ಲಿ ತಡಿಬಹುದಾಗ್ತದೆ. ಹಾಗೂ ಮಣ್ಣಿನ ಫಲವತ್ತತೆಯನ್ನು ನಾವು ಹೆಚ್ಚು ಮಾಡಲಿಕ್ಕೆ ಸಾಧ್ಯತೆಯೂ ಕೂಡ ಇದೆ. ಯಾಕೆಂತಂದ್ರೆ ಇವು ದ್ವಿದಳ ಧಾನ್ಯದ ಬೆಳೆಗಳಾಗಿರೋದ್ರಿಂದ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನ ತಮ್ಮ ಬೇರುಗಂಟುಗಳಲ್ಲಿ ಹಿಡಿದಿಟ್ಕೊಂಡು ಮಣ್ಣಿನಲ್ಲಿ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡ್ತವೆ. ಅದರ ಜೊತೆಗೆ ಇವು ಕಟಾವ್ ಆಗೋ ಸಮಯದಲ್ಲಿ ಎಲೆಗಳು, ಸಾಕಷ್ಟು ಎಲೆಗಳನ್ನ ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಸಾವಯವ ಪದಾರ್ಥ ಜಾಸ್ತಿ ಆಗ್ಬಿಟ್ಟು ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದ್ರ ಜೊತೆ ಮಣ್ಣಿನ ಗುಣ ಧರ್ಮಗಳು ಅಂತಂದ್ರೆ ನೀರು ಹಿಡಿಯೋ ಅಂತ ಶಕ್ತಿ, ನೀರು ಹಿಂಗೋ ಅಂತ ಶಕ್ತಿ, ಮಣ್ಣಿನ ಕಣರಚನೆ ಆಗಿರ್ಬೋದು, ಇವೆಲ್ಲನೂ ಇಂಪ್ರೂವ್ ಆಗುತ್ತೆ. ಮುಂದೆ ಮುಂಗಾರಿನಲ್ಲಿ ಬರ್ತಕ್ಕಂತ ಬೆಳೆಗಳಿಗೆ ಇದು ಬಹಳ ಅನುಕೂಲಕಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಖ್ಯವಾಗಿ ತಾವು ಈ ಒಂದು ಬೇಸಿಗೆ ಕಾಲದಲ್ಲಿ ಮತ್ತೆ ಈ ಪೂರ್ವ ಮುಂಗಾರಿನಲ್ಲಿ ನಾವು ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳನ್ನು ಬೆಳ್ಕೊಳ್ಳೋದು ಒಳ್ಳೆಯ ಲಾಭದಾಯಕ, ಒಳ್ಳೆಯ ಮಹತ್ವವನ್ನು ಪಡ್ಕೊಂಡಿದೆ ಅಂತ ಹೇಳಿದ್ರಿ. ಈ ಒಂದು ಬೆಳೆಗಳಿಗೆ ನಾವು ಭೂಮಿ ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ನಾನು ಹೇಳಿದೆ, ಇಲ್ಲಿ ಭತ್ತ ಕಟಾವಾದ ನಂತರ, ಹಿಂಗಾರಿ ಭತ್ತ ಕಟಾವಾದ ನಂತರ ನಾವು ಬೆಳ್ಕೋಬೇಕಂದ್ರೆ ಅಲ್ಲಿ ಹೆಚ್ಚಿನ ಭೂಮಿ ಸಿದ್ಧತೆ ಬೇಕಾಗೋದಿಲ್ಲ. ಭೂಮಿಯನ್ನ ಚಿಕ್ಕದಾಗಿ ನಾವು ಒಂದು ಉಳುಮೆ ಮಾಡ್ಕೊಳ್ಳೋ ಅವಶ್ಯಕತೆ ಅನ್ನೋದು ಇಲ್ಲ. ಚಿಕ್ಕದಾಗಿ ಸ್ವಲ್ಪ ಡಿಸ್ಟರ್ಬ್ ಮಾಡ್ದಂಗ್ ಮಾಡಿ ತದನಂತರದಲ್ಲಿ ಈ ಬೀಜಗಳನ್ನ ನಾವು ಎರಚಿ ಬಿತ್ತನೆ ಮಾಡ್ಬೋದು. ಆದ್ರೆ ಪೂರ್ವ ಮುಂಗಾರಿ ಮಳೆನ ಬಳಕೆ ಮಾಡಿಕೊಂಡು ಬಿತ್ತನೆ ಮಾಡುವಂತವ್ರು ಅಥವಾ ನೀರಿನ ಕೊಳವೆ ಬಾವಿ ವ್ಯವಸ್ಥೆ ಇದ್ದಂಥವ್ರು ಭೂಮಿನ ಸಿದ್ಧತೆ ಮಾಡ್ಕೊಳ್ಳೋದು, ಒಂದು ಸಾರಿ ಆಳವಾಗಿ ಮಡಿಕೆ ನೇಗಿಲಿನಿಂದ, ಕಬ್ಬಿಣದ ಮಡಿಕೆ ನೇಗಿಲಿನಿಂದ ಆಳವಾಗಿ ಉಳುಮೆ ಮಾಡಿಕೊಂಡ್ರೆ ಇದು ಅನೇಕ ಅನುಕೂಲಕಾರಿಯಾಗಿರುತ್ತೆ. ಯಾಕಂತಂದ್ರೆ ನೀರನ್ನ ಯಥೇಚ್ಛವಾಗಿ ಸಂಗ್ರಹಿಸಬಹುದು ಒಂದು. ಇನ್ನೊಂದು ಅಂಶ ಅಂತಂದ್ರೆ ಏನು, ಮಣ್ಣಿನಲ್ಲಿರ್ತಕ್ಕಂಥ ಏನು ಕೀಟಗಳು, ಕ್ರಿಮಿಗಳನ್ನ ನಾವು ಬಿಸಿಲಿಗೆ ಎಕ್ಸ್ಪೋಸ್ ಮಾಡ್ದಂಗಾಗತ್ತೆ, ಇನ್ನೊಂದು ಅಂಶ ಆಗುತ್ತೆ. ಅದ್ರ ಜೊತೆ ನಮ್ಗೆ ಇಲ್ಲಿ ಕಳೆಗಳನ್ನು ಸಹಿತ ನಾವು, ಕಳೆ ಬೀಜಗಳನ್ನು ಸಹಿತ ನಾಶ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈ ಒಂದು ಸಾರಿ ಆಳವಾದ ಉಳುಮೆ ಆದ ನಂತರ ಒಂದು ಸಾರಿ ಕಲ್ಟಿವೇಟರ್ನ ಒಡೆಯೋದ್ರಿಂದ ಎಂಡೆಗಳನ್ನ ನಾವು ಪುಡಿ ಮಾಡಬಹುದು. ಸೊ ಅದಾದ ನಂತರ ಒಂದು ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರನ ಮಣ್ಣಿನ ಮೇಲೆ ಹರಡ್ಬಿಟ್ಟು ಮಣ್ಣಲ್ಲಿ ಚೆನ್ನಾಗಿ ಬೆರೆಸಬೇಕು, ಮಿಶ್ರಣ ಮಾಡಿ ತದನಂತರದಲ್ಲಿ ಮಣ್ಣನ್ನ ಮಟ್ಟ ಮಾಡಿ ಭೂಮಿನ ಸಿದ್ಧತೆ ಮಾಡಿಕೊಂಡು ಬಿತ್ತನೆ ಮಾಡಲಿಕ್ಕೆ ಬಳಸ್ಕೋಬಹುದು. ಇನ್ನು ನಮ್ಮಲ್ಲಿ ಸಾಕಷ್ಟು ಸ್ಥಳೀಯ ತಳಿಗಳಿದ್ದಾವೆ, ಆದರೆ ನಾವು ಸೂಕ್ತವಾದಂಥ ಸುಧಾರಿತ ತಳಿಗಳನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ತಾವು ತಜ್ಞರು ಹೇಳ್ತಾ ಇರ್ತಾರೆ. ಈ ಒಂದು ಬೇಸಿಗೆ ಹಂಗಾಮಿಗೆ ಸೂಕ್ತವಾದಂಥ ತಳಿಗಳು ಮತ್ತು ಅವುಗಳ ಗುಣವಿಶೇಷತೆಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರ? ಹೌದು ಸರ್, ಇದು ತುಂಬ ಮುಖ್ಯವಾದ ಪ್ರಶ್ನೆ ಆಗ್ತದೆ ಇಲ್ಲಿ. ಯಾಕೆಂತಂದ್ರೆ ನಮ್ಮ ರೈತರು ಮಾಡೋ ತಪ್ಪು ಇಲ್ಲಿ ಸೂಕ್ತವಾದ ತಳಿಗಳ ಆಯ್ಕೆ ಮತ್ತೆ ಬೆಳೆಗಳ ಆಯ್ಕೆನಲ್ಲಿ ಅವರು ತಪ್ಪು ಮಾಡ್ತಾರೆ. ಎಲ್ಲ ರೈತ ಬಾಂಧವರಿಗೂ ನಾನು ಹೇಳೋದಿಷ್ಟೇ, ತಾವು ಬೆಳೆಗಳನ್ನ ಆಯ್ಕೆ ಮಾಡೋದು ಮತ್ತೆ ತಳಿಗಳನ್ನ ಆಯ್ಕೆ ಮಾಡೋ ಒಂದು ಸಂದರ್ಭದಲ್ಲಿ ಮುಂಜಾಗ್ರತೆಯನ್ನ ವಹಿಸಬೇಕಾಗ್ತದೆ. ಬೇಸಿಗೆ ಹಂಗಾಮಿಗೆ ಬಿತ್ತನೆ ಮಾಡಬೇಕು ಅಂದ್ರೆ ಅದೇ ಆಯಾ ಪ್ರದೇಶಕ್ಕೆ ಸೂಕ್ತವಾದ ಮತ್ತೆ ಆಯಾ ಕಾಲಮಾನಕ್ಕೆ ಸೂಕ್ತವಾದ ಹಾಗೂ ಆಯಾ ಮಣ್ಣಿಗೆ ಸೂಕ್ತವಾದ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬೆಳೆಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲೂ ಅಧಿಕೃತ ಮೂಲಗಳಿಂದ ಪ್ರಮಾಣೀಕರಿಸಿದ ಬೀಜಗಳನ್ನ ನಾವು ಖರೀದಿ ಮಾಡಬೇಕಾಗ್ತದೆ. ಸೊ ಇದರಲ್ಲಿ ಹೆಸರು, ಉದ್ದು ಮತ್ತೆ ಹಲಸಂದಿ ಬೆಳೆಗಳಲ್ಲಿ ಸೊ ಅನೇಕ ತಳಿಗಳು ಬೇಸಿಗೆ ಹಂಗಾಮಿಗೆ ಅಂತಾನೆ ರಿಲೀಸ್ ಆಗಿರ್ತಕ್ಕಂಥ ತಳಿಗಳು ಇದ್ದಾವೆ. ಅವುಗಳಲ್ಲಿ ಹೆಸರಲ್ಲಿ ನೋಡೋದಾದ್ರೆ ಪೂಸ ಬೈಸಾಕಿ, ಪಿಡಿಎಂ 84-178, ಕೆಕೆಎಂ ಅಂತ ಮೂರು ತಳಿಗಳು ಮುಖ್ಯವಾಗಿ ಬೇಸಿಗೆ ಹಂಗಾಮಿನಲ್ಲಿ ಬಿತ್ತನೆ ಮಾಡಲಿಕ್ಕೆ ಅತ್ಯಂತ ಸೂಕ್ತ ಅಂತ ಹೇಳ್ಬೋದು. ಮತ್ತು ಪ್ರಚಲಿತದಲ್ಲಿ ಇರ್ತಕ್ಕಂಥ ತಳಿಗಳು ಅಂತ ಹೇಳ್ತೇನೆ. ಇವು ಅಧಿಕ ಇಳುವರಿಯನ್ನು ಕೊಡೋದ್ರ ಜೊತೆ ಸ್ವಲ್ಪ ಬರ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿರ್ತವೆ. ಅದ್ರ ಜೊತೆ ಈ ತಳಿಗಳು ಅತಿ ಶೀಘ್ರವಾಗಿ ಕಟಾವಿಗೆ ಸಿದ್ಧ ಆಗ್ತವೆ, ಅಂದ್ರೆ ಬಿತ್ತಿದ 65-70 ದಿನಕ್ಕೆ ಕಟಾವಿಗೆ ಸಿದ್ಧ ಆಗ್ತವೆ. ಅದ್ರ ಜೊತೆ ಉದ್ದಿಂದು ತಳಿಗಳು ಅಂತ ಹೇಳ್ಬೇಕಂದ್ರೆ ಕರಂಗಾವ್ 3, T9 ಮತ್ತೆ ರಶ್ಮಿ ಅಂತ ತಳಿಗಳು ಅತ್ಯಂತ ಜನಪ್ರಿಯವಾಗಿದ್ದು ಅಧಿಕ ಇಳುವರಿಯನ್ನ ಕೊಡ್ತಕ್ಕಂಥ ತಳಿಗಳಾಗಿದ್ದಾವೆ. ಇವು ಸಹಿತ ಬಿತ್ತನೆ ಆಗಿ 65-70 or 85 ದಿನಕ್ಕೆ ಕಟಾವಿಗೆ ಸಿದ್ಧ ಆಗ್ತವೆ. ಅದಾದ ನಂತರ ಅಲ್ಸಂದಿನಲ್ಲಿ ನೋಡೋದಾದ್ರೆ C-152 ಮತ್ತೆ KM-5 ಅಂತ ತಳಿಗಳು, ಇವು ಅತ್ಯಂತ ಅಧಿಕ ಇಳುವರಿಯನ್ನ ಕೊಡ್ತಕ್ಕಂಥ ತಳಿಗಳಾಗಿದ್ದು ಇವು ಜನವರಿಯಿಂದ ಮಾರ್ಚ್ ತಿಂಗಳವರೆಗೂ ಬಿತ್ತನೆ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ತಳಿಗಳು. ಈ ಎಲ್ಲಾ ತಳಿಗಳಲ್ಲೂ ಸ್ವಲ್ಪ ಮಟ್ಟಿಗೆ ಬರ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ ಮತ್ತೆ ಎಲ್ಲಾ ತಳಿಗಳು ಸಹಿತ ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥವಾಗಿವೆ ಸರ್. ಮತ್ತೆ ಕೆಲವರು ಈ ಎರಡು ಬೆಳೆ ಪದ್ಧತಿಯಲ್ಲಿ ಮಾಡ್ಕೊಳ್ಳುವಂಥವ್ರು ಕೂಡ ಈ ಅಲಸಂದೆಯಲ್ಲಿ ಮಾರ್ಚ್ ಆದ್ಮೇಲೂ ಕೂಡ ಪೂರ್ವ ಮುಂಗಾರು ಬೆಳೆಯಾಗೂ ಕೂಡ ಬೆಳ್ಕೊಳ್ತಾರೆ. ಅಂತ ಸಂದರ್ಭದಲ್ಲಿ KBC-1 ಅಂತ ಇದೆ, TBX-944 ಅಂತ, ಆ ತಳಿಗಳನ್ನು ಕೂಡ ತಳಿಗಳನ್ನು ಸಹಿತ ನಾವು ಬಳಕೆ ಮಾಡ್ಕೊಂಡು ಪೂರ್ವ ಮುಂಗಾರಿನಲ್ಲಿ ಬಳಕೆ ಮಾಡ್ಕೋಬಹುದು ಅಂತ. ಇನ್ನು ಮುಖ್ಯವಾಗಿ ನಾವು ಯಾವುದೇ ವ್ಯವಸಾಯವನ್ನ ಮಾಡುವಾಗ ಸೂಕ್ತವಾದಂತ ಈ ಬೀಜ ಗೊಬ್ಬರ ಇವನ್ನೆಲ್ಲ ತಯಾರು ಮಾಡಿಕೊಂಡು ಬೇಸಾಯವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಈಗ ಮುಖ್ಯವಾಗಿ ಬಿತ್ತನೆಗೆ ಬೇಕಾಗುವಂತಹ ಬಿತ್ತನೆ ಬೀಜದ ಪ್ರಮಾಣ, ಗೊಬ್ಬರ ಮತ್ತೆ ಬೇರೆ ಒಂದು ಪರಿಕರಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಹೌದು ಸರ್, ರೈತರು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಂಡಿರೋದು ಒಳ್ಳೇದು. ಯಾಕಂತಂದ್ರೆ ಸೊ ಎಷ್ಟು ಬೀಜ ಹಾಕ್ಬೇಕು, ಎಷ್ಟು ಗೊಬ್ಬರ ಪ್ರಮಾಣ ಬಳಸಬೇಕು ಅನ್ನೋದು ಅವರಿಗೆ ಮಾಹಿತಿ ಇರೋದಿಲ್ಲ. ಸೊ ಆದ್ರಿಂದ ಬೇಸಿಗೆನಲ್ಲಿ ನಾವು ಯಾವುದೇ ಒಂದು ಬೆಳೆಗಳನ್ನ ಬೆಳಿಬೇಕು, ಅದರಲ್ಲೂ ಮುಖ್ಯವಾಗಿ ಹೆಸರು, ಉದ್ದು, ಹಲಸಂದಿ ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ಒಂದು ಎಕರೆಗೆ ಉದ್ದಿನಲ್ಲಿ ಆದ್ರೆ 8 kg, ಹಲಸಂದಿನಲ್ಲಾದ್ರೆ 10-12 kg ಹಾಗೂ ಹೆಸರಿನಲ್ಲಿ 6-8 kg ಬೀಜ ಪ್ರಮಾಣ ಬೇಕಾಗ್ತದೆ ಎಕರೆಗೆ. ಇವು ಎಕರೆಗೆ ಬೇಕಾಗಿರ್ತಕ್ಕಂತ ಬಿತ್ತನೆ ಬೀಜ ಪ್ರಮಾಣಗಳು. ಅದೇ ರೀತಿ ನಾನು ಮೊದಲೇ ತಿಳಿಸಿರೋ ತರ ಒಂದು ಎಕರೆಗೆ 3 ton ಅಷ್ಟು ಚೆನ್ನಾಗಿ ಕೊಳ್ತಿರ್ತಕ್ಕಂತ ಕಂಪೋಸ್ಟ್ ಆಗಿರ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರನ ನಾವು ಬಿತ್ತನೆಗೆ 3 ವಾರಗಳ ಮುಂಚೆ ಮಣ್ಣಲ್ಲಿ ಸೇರಿಸಿ ಭೂಮಿನ ಸಿದ್ಧತೆ ಮಾಡಬೇಕಾಗುತ್ತೆ. ಅದಾದ್ರ ನಂತರ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಗೊಬ್ಬರ ಒಂದು ಎಕರೆಗೆ 10 kg ಯೂರಿಯಾ ಗೊಬ್ಬರ ಮತ್ತೆ ರಂಜಕ ಗೊಬ್ಬರ ಪ್ರಮಾಣ ನಮಗೆ 43 kg ಬೇಕಾಗ್ತದೆ. ಹಾಗೆ ಪೊಟಾಶ್ ಗೊಬ್ಬರ 17 kg ಬೇಕಾಗ್ತದೆ ಪ್ರತಿ ಎಕರೆಗೆ ಬಿತ್ತನೆಗೆ. ಸೊ ಇದಾದ ನಂತರ ಕೆಲವೊಂದು ಭಾಗದಲ್ಲಿ ತೀರ ಪ್ರದೇಶದಲ್ಲಿ ಬೋರಾನ್ ಕೊರತೆ ಮತ್ತೆ ಸತುವಿನ ಕೊರತೆ ಹೆಚ್ಚಾಗಿ ಕಂಡು ಬರ್ತದೆ. ಇಂಥ ಕಡೆ ಬೋರಾನ್ ಪ್ರತಿ ಎಕರೆಗೆ 3 kg ಬೇಕಾಗ್ತದೆ, ಹಾಗೆ ಸತುವಿನ ಸಲ್ಫೇಟು ಪ್ರತಿ ಎಕರೆಗೆ 4 kg ಅಷ್ಟು ಬೇಕಾಗುತ್ತೆ. ಇವೆಲ್ಲವನ್ನು ಬಿತ್ತನೆ ಸಮಯದಲ್ಲಿ ನಾವು ಮಣ್ಣಿಗೆ ಕೊಡಬೇಕಾಗ್ತದೆ. ಮುಖ್ಯವಾಗಿ ಇವು ಎಲ್ಲ ಬೆಳೆಗಳಿಗೂ ಇಷ್ಟಿಷ್ಟು ಕೊಡಬೇಕಾಗುತ್ತೆ, ಇಷ್ಟಿಷ್ಟು ಎಲ್ಲ ಬೆಳೆಗಳಿಗೂ, ಪ್ರತಿಯೊಂದು ಬೆಳೆಗೂ ಇಷ್ಟು ಬೇಕಾಗ್ತದೆ ಸರ್. ಮತ್ತೆ ಈ ನಾವೇನು ಬೀಜೋಪಚಾರ ಅಂತ ಮಾಡ್ತೀವಿ, ಬೀಜವನ್ನ ಕಠಿಣಗೊಳಿಸೋದು ಅಂತ ನಾವು ಹೇಳ್ತೀವಿ, ವಿಶೇಷವಾಗಿ ಕುಷ್ಕಿನಲ್ಲಿ ಬೆಳ್ಕೊಳ್ಳುವಾಗ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಕುಷ್ಕಿನಲ್ಲಿ ಅಥವಾ ಒಣಭೂಮಿ ಪ್ರದೇಶದಲ್ಲಿ ಅಥವಾ ಬೇಸಿಗೆ ಹಂಗಾಮಿನಲ್ಲಿ ನಾವು ಬೆಳೆ ಬೆಳಿಬೇಕಂತಂದ್ರೆ ಬೀಜಗಳಿಗೆ ಅಥವಾ ಬೆಳೆಗಳಿಗೆ ಬರ ನಿರೋಧಕ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಆಗ್ತದೆ. ಸೊ ಸಾಮಾನ್ಯವಾಗಿ ಈ ಬೀಜಗಳನ್ನ ಬರೀ ನೀರಲ್ಲೂ ನೆನೆಸಿಟ್ಟು ಬೀಜನ ಕಠಿಣಗೊಳಿಸೋದು ಒಂದಿದೆ, ಅಥವಾ ಸುಣ್ಣದ ಕ್ಲೋರೈಡ್ 2% ಸುಣ್ಣದ ಕ್ಲೋರೈಡ್ ಅಂದ್ರೆ 20 g ಸುಣ್ಣವನ್ನ 1 L ನೀರಿನಲ್ಲಿ ಮಿಶ್ರಣ ಮಾಡಿ ಚೆನ್ನಾಗಿ ದ್ರಾವಣ ಮಾಡಿಕೊಂಡು ಆ ದ್ರಾವಣದಲ್ಲಿ 8-9 ತಾಸು ಈ ಬೀಜಗಳನ್ನ, ಬಿತ್ತನೆ ಬೀಜಗಳನ್ನ ನೆನೆಸಿಬಿಟ್ಟು ನಾವು ಮತ್ತೆ ನೆರಳಿನಲ್ಲಿ ಒಣಗಿಸಿ ಈ ಬೀಜಗಳನ್ನ ಬಿತ್ತನೆಗೆ ಬಳಕೆ ಮಾಡೋದ್ರಿಂದ ಬೀಜಗಳಿಗೆ ಒಂದು ಬರ ನಿರೋಧಕ ಶಕ್ತಿ ಬರುತ್ತೆ, ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ, ಅಧಿಕ ಇಳುವರಿಯನ್ನ ನಾವು ಪಡೆಯಬಹುದಾಗ್ತದೆ. ಅದಾದ ನಂತರ ಬೀಜೋಪಚಾರ ಮಾಡಬೇಕು. ಬೀಜ ಕಠಿಣಗೊಳಿಸಿದ ನಂತರ ಬೀಜೋಪಚಾರ ಮಾಡಬೇಕಾಗ್ತದೆ. ಬೀಜ ಕಠಿಣಗೊಳಿಸಿದ ಬೀಜಗಳನ್ನ ನಾವು ರೈಸೋಬಿಯಂ ಮತ್ತೆ ರಂಜಕ ಕರಗಿಸ್ತಕ್ಕಂತ ಅಣುಜೀವಿ ಗೊಬ್ಬರಗಳಿಂದ ನಾವು ಬೀಜೋಪಚಾರ ಮಾಡುವುದು ಒಂದು ಉತ್ತಮವಾದ ಕ್ರಿಯೆ ಅಂತ ಹೇಳ್ತೀನಿ. ಸೊ ಇದರಿಂದ ಏನಾಗ್ತದೆ, ಇಲ್ಲಿ ಅಂಟು ದ್ರಾವಣವನ್ನ, ಬೆಲ್ಲದ ಅಂಟು ದ್ರಾವಣವನ್ನ ತಯಾರು ಮಾಡಿಕೊಂಡು ತಲಾ ರೈಸೋಬಿಯಂ 200 ಗ್ರಾಮು ಮತ್ತೆ ರಂಜಕ ಕರಗಿಸ್ತಕ್ಕಂತ PSB ಅಂತ ಹೇಳ್ತೀವಿ, ಅದು 200 ಗ್ರಾಮು, ಒಂದು ಎಕರೆ ಬೀಜಕ್ಕೆ ಸಾಕಾಗ್ತದೆ. ಸೊ ಅದು 200 ಗ್ರಾಮು ಮತ್ತೆ ಇದು 200 ಗ್ರಾಮು ಹಾಕ್ಬಿಟ್ಟು ಬೀಜದ ಮೇಲೆ ತೆಳುವಾಗಿ ಲೇಪನ ಮಾಡಬೇಕು. ಬೆಲ್ಲದ ಪಾಕದಲ್ಲಿ ಹಾಕಿಬಿಟ್ಟು, ಬೆಲ್ಲದ ಪಾಕ ಬಿಸಿ ಇರಬಾರ್ದು, ಬೆಲ್ಲದ ಪಾಕ ಸ್ವಲ್ಪ ಉಗುರು ಬೆಚ್ಚಗೆ ಇರತಕ್ಕಂತ ಬೆಲ್ಲದ ಪಾಕದಲ್ಲಿ ಈ ಎರಡು ಜೀವಾಣು ಗೊಬ್ಬರಗಳನ್ನ ಹಾಕಿ ಒಂದು ಗಬ್ಬುಡ ಮಾಡ್ಕೊಳ್ಬೇಕು. ಅದಾದ ನಂತರ ಬೀಜಗಳ ಮೇಲೆ ತೆಳುವಾಗಿ ಒಂದು ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಆ ನಂತರ ಬಿತ್ತನೆಗೆ ಬಳಕೆ ಮಾಡೋದ್ರಿಂದ ವಾತಾವರಣದ ಸಾರಜನಕವನ್ನ ಸ್ಥಿರೀಕರಿಸ್ತವೆ ಈ ರೈಸೋಬಿಯಂ ಅಣುಜೀವಿಗಳು. ಅದಾದ ನಂತರ ಈ ರಂಜಕ ಕರಗಿಸ್ತಕ್ಕಂತ ಅಣುಜೀವಿ ಗೊಬ್ಬರ ಉಪಯೋಗ ಮಾಡೋದ್ರಿಂದ ಮಣ್ಣಲ್ಲಿ, ಅದರಲ್ಲೂ ಕೆಂಪು ಮಣ್ಣಲ್ಲಿ ಈ ರಂಜಕ ಅಂಶ ಮಣ್ಣಿನಲ್ಲಿ ಸ್ಥಿರವಾಗಿ ಬೆಳೆಗಳಿಗೆ ಸಿಗದೇ ಇರೋ ರೂಪದಲ್ಲಿ ಇರುತ್ತೆ. ಅಂತ ಸ್ಥಿರವಾಗಿರ್ತಕ್ಕಂಥ ರಂಜಕವನ್ನ ಕರಗಿಸಿ ಬೆಳೆಗಳಿಗೆ ಲಭ್ಯವಾಗಿ ಮಾಡತಕ್ಕಂತ ಕ್ರಿಯೆ ಈ ಅಣುಜೀವಿ ಗೊಬ್ಬರ ಮಾಡುತ್ತದೆ. ಅಂದ್ರೆ ಈ ರಂಜಕ ಕರಗಿಸ್ತಕ್ಕಂಥ ಗೊಬ್ಬರ ಮಾಡೋದ್ರಿಂದ ನಾವು ಇದನ್ನ ಬಳಕೆ ಮಾಡೋದು ಬಹಳ ಬಹಳ ಅನುಕೂಲಕಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಖ್ಯವಾಗಿ ನಾವು ಈ ಬೆಳೆಗಳನ್ನ ಬಿತ್ತನೆ ಮಾಡುವಾಗ ಸರಿಯಾದಂತಹ ಸಾಲಿನ ಅಂತರವನ್ನ ಕಾಪಾಡಿಕೊಳ್ಳೋದು ಬಹಳ ಒಳ್ಳೆಯದು. ಜೊತೆಗೆ ಬಿತ್ತನೆ ವಿಧಾನವನ್ನು ಕೂಡ ಸರಿಯಾಗಿ ಅನುಸರಿಸಬೇಕಾಗತ್ತೆ. ಯಾಕೆಂದರೆ ಬಹಳ ಮೇಲಕ್ಕೆ ಬಿತ್ತನೆ ಮಾಡೋದು, ಬಹಳ ಆಳಕ್ಕೆ ಬಿತ್ತನೆ ಮಾಡೋದು, ಅದರನ್ನು ಕೂಡ ಅಷ್ಟು ಚೆನ್ನಾಗಿ ಮೊಳಕೆ ಬರೋದಿಲ್ಲ. ಹೌದು ಸರ್. ಹಾಗಾಗಿ ಈ ಸಾಲಿನ ಅಂತರವನ್ನು ಎಷ್ಟೆಷ್ಟು ಪಾಲಿಸಬೇಕಾಗತ್ತೆ ಈ ಬೆಳೆಗಳಿಗೆ, ಮತ್ತೆ ಬಿತ್ತನೆ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ. ರೈತರು ಸರಿಯಾದ ಸಾಲಿನ ಅಂತರವನ್ನ ಕಾಪಾಡೋದಿಲ್ಲ, ಅವರಿಗೆ ತಿಳಿದಂಗೆ ಬಿತ್ತನೆ ಮಾಡ್ತಾರೆ ಒಂದು, ಮತ್ತೆ ಬಿತ್ತನೆ ಹಾಳನ್ನು ಸಹಿತ ಸರಿಯಾಗಿ ಕಾಪಾಡೋದಿಲ್ಲ. ಬಿತ್ತನೆ ಹಾಳ ಯಾವ ರೀತಿ ನಾವು ಮಾಡ್ಬೇಕು ಅಂತಂದ್ರೆ, ಅಲ್ಲಿ ತೇವಾಂಶದ ಆಧಾರದ ಮೇಲೆ ನಾವು ಬಿತ್ತನೆ ಹಾಳವನ್ನ ನಾವು ನಿರ್ಧರಿಸಬೇಕಾಗ್ತದೆ. ಇಲ್ಲಿ ಮುಖ್ಯವಾಗಿ ಅಂತಂದ್ರೆ ಈ ಹೆಸರು ಬೆಳೆ, ಉದ್ದು ಬೆಳೆ ಹಾಗೂ ಹಲಸಂದಿ ಬೆಳೆಗಳಲ್ಲಿ ನಾವು ಬಿತ್ತನೆ ಅಂತರ ಹೆಸರು ಮತ್ತು ಉದ್ದುಗಾದ್ರೆ ಸಾಲಿಂದ ಸಾಲಿಗೆ 30 ಸೆಂಟಿಮೀಟರ್ ಅಂದ್ರೆ 1 ಅಡಿ ಅಂತರವನ್ನ ಕಾಪಾಡಬೇಕಾಗ್ತದೆ. ಇದನ್ನ ನೇಗಿಲು ಗೆರೆಗಳನ್ನ ಹೊಡೆದು ಸಾಲುಗಳನ್ನ ತೆಗೆದು ನಂತರದಲ್ಲಿ ಬಿತ್ತನೆ ಮಾಡಬೇಕು. ಆದ್ರೆ ಅಲಸಂದಿನಲ್ಲಾದ್ರೆ 1.5 ಅಡಿ ಸಾಲಿನ ಅಂತರವನ್ನ ಕಾಪಾಡ್ಕೋಬೇಕಾಗುತ್ತೆ. 45 ಸೆಂಟಿಮೀಟರ್ ಅಂತರವನ್ನ ಸಾಲಿನಿಂದ ಸಾಲಿಗೆ, ಮತ್ತೆ ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಇರುವಂತೆ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಸೊ ಇದನ್ನ ಕೂರ್ಗೆಯನ್ನ ಬಳಸಿ ಸ್ವಲ್ಪ ಆಳಕ್ಕೆ ಬಿತ್ತನೆ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನ ಬಳಕೆ ಮಾಡಿಕೊಂಡು ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ, ಮತ್ತೆ ಬೆಳೆಯ ನಿಲುವನ್ನ ನಾವು ಚೆನ್ನಾಗಿ ಕಾಣಬಹುದು, ಅಧಿಕ ಇಳುವರಿಯನ್ನ ಪಡೀಲಿಕ್ಕೆ ಇದು ಸಹಕಾರಿಯಾಗ್ತದೆ. ಇನ್ನು ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಈ ಜಮೀನನ್ನ ತಯಾರು ಮಾಡ್ಕೊಳ್ಳುವಾಗ ಪ್ರತಿ ಎಕರೆಗೆ 3 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ನಾವು ಹಾಕಿ ಜಮೀನನ್ನು ತಯಾರು ಮಾಡಬೇಕಾಗತ್ತೆ ಅಂತ, ಮತ್ತೆ ಬೇರೆ ಪೋಷಕಾಂಶಗಳನ್ನು ಕೂಡ ಕೊಡಬೇಕಾಗತ್ತೆ. ಈ ಬೆಳೆಗಳಿಗೆ ನಾವು ಎಷ್ಟೆಷ್ಟು ಪೋಷಕಾಂಶಗಳನ್ನ ಕೊಡಬೇಕಾಗತ್ತೆ ಅಂತ ಅದರ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಕೊಟ್ಟಿಗೆ ಗೊಬ್ಬರ ಹಾಕೋದನ್ನ ಮರ್ತೇ ಬಿಟ್ಟಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಅದು ತಪ್ಪು. ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ಪೋಷಕಾಂಶಗಳನ್ನ ಒದಗಿಸೋದ್ರ ಜೊತೆ ಮಣ್ಣಿನ ಗುಣಧರ್ಮಗಳನ್ನ ಸುಧಾರಿಸ್ಲಿಕ್ಕೆ ಮತ್ತೆ ಕಾಪಾಡ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತೀನಿ, ಮಣ್ಣಿನ ಒಂದು ಗುಣಧರ್ಮವನ್ನು ಕಾಪಾಡ್ಲಿಕ್ಕೆ, ಮಣ್ಣಿನ ಆರೋಗ್ಯವನ್ನ ಕಾಪಾಡ್ಲಿಕ್ಕೆ ಪ್ರತಿ ವರ್ಷನೂ ಎಕರೆಗೆ 3 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರ, ಚೆನ್ನಾಗಿ ಕೊಳ್ತಿರ್ತಕ್ಕಂಥ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು ಅಥವಾ ಕಂಪೋಸ್ಟ್ ಗೊಬ್ಬರವನ್ನ ಮಣ್ಣಲ್ಲಿ ಮಿಶ್ರಣ ಮಾಡಬೇಕು. ಅದು 3 ವಾರಕ್ಕಿಂತ ಮುಂಚೆ, ಬಿತ್ತನೆಗೆ 3 ವಾರಕ್ಕಿಂತ ಮುಂಚೆ ನಾವು ಇದನ್ನು ಮಣ್ಣಲ್ಲಿ ಸೇರಿಸಬೇಕಾಗ್ತದೆ. ತದನಂತರದಲ್ಲಿ ಈ ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ ಗೊಬ್ಬರ 10 ಕೆಜಿ ಅಷ್ಟು, ಮತ್ತೆ DAP ಗೊಬ್ಬರ ನಮಗೆ 43 ಕೆಜಿ ಅಷ್ಟು ಬೇಕಾಗುತ್ತೆ, ಪೊಟಾಶ್ ಗೊಬ್ಬರ 17 ಕೆಜಿ ಅಷ್ಟು ಬೇಕಾಗುತ್ತೆ. ಇವೆಲ್ಲ ಗೊಬ್ಬರಗಳನ್ನು ಬಿತ್ತನೆಗೆ ಮುಂಚೆ, ಬಿತ್ತನೆ ಸಮಯದಲ್ಲಿ ಮಣ್ಣಲ್ಲಿ ಕೂರಿಗೆಯಿಂದ ಬಿತ್ತನೆ ಮಾಡಿ ಅವನ್ನ ಮಣ್ಣಲ್ಲಿ ಮಿಶ್ರಣ ಮಾಡಬೇಕಾಗುತ್ತೆ. ತದನಂತರದಲ್ಲಿ ನಾವು ಸತುವಿನ ಸಲ್ಫೇಟ್ ಮತ್ತೆ ಬೋರಾನ್ ಇವನ್ನ ನಾವು ಮಣ್ಣಲ್ಲಿ ಕೊರತೆ ಕಾಣಿಸಿದ್ರೆ ಮಾತ್ರ, ಅಂತ ಕೊರತೆ ಇರತಕ್ಕಂಥ ಮಣ್ಣುಗಳಿಗೆ ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ, ಜಿಂಕ್ ಸಲ್ಫೇಟ್ನ 4 ಕೆಜಿ ಮತ್ತೆ ಬೋರಾಕ್ಸ್ ಅಂತ ಸಿಗುತ್ತೆ, ಕೃಷಿ ಇಲಾಖೆಗಳಲ್ಲೆಲ್ಲ ಸಿಗುತ್ತೆ. ಇಂಥ ಬೋರಾಕ್ಸ್ ಅನ್ನ ನಾವು 3 ಕೆಜಿ ಅಷ್ಟು ಪ್ರತಿ ಎಕರೆಗೆ ಕೊಟ್ಟಿಗೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಮಣ್ಣಲ್ಲಿ ಸೇರಿಸೋದ್ರಿಂದ ಈ ಒಂದು ಲಘು ಪೋಷಕಾಂಶಗಳ ಕೊರತೆಯನ್ನು ನಾವು ನೀಗಿಸಬಹುದಾಗ್ತದೆ. ಅದೇ ರೀತಿ ಶೇಕಡ 2 DAP ಅಥವಾ ಯೂರಿಯಾ ಗೊಬ್ಬರದ ದ್ರಾವಣವನ್ನ ತಯಾರು ಮಾಡಿಕೊಂಡು ಬೆಳೆಗಳು ಹೂ ಕಟ್ಟುವಾಗ ಎಲೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಪೋಷಕಾಂಶಗಳ ಏನು ಕೊರತೆಯನ್ನು ನೀಗಿಸೋದ್ರ ಜೊತೆ ಹೂಗಳು ಉದುರದಂಗೆ ಮಾಡಿ ಒಳ್ಳೆ ಫಸಲು ಕಟ್ಟಿ ಒಳ್ಳೆ ಇಳುವರಿಯನ್ನು ಪಡೀಲಿಕ್ಕೆ ಸಹಕಾರಿಯಾಗ್ತದೆ. ನಾವು ಪೋಷಕಾಂಶಗಳನ್ನು ಒದಗಿಸಿದ ಮೇಲೆ ಕಳೆಗಳು ಕೂಡ ಬಹಳ ಹುಲ್ಸಾಗಿ ಬರ್ತವೆ. ಆದ್ದರಿಂದ ನಾವು ಈ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗುತ್ತೆ? ಯಾಕೆಂದರೆ ಪ್ರಾರಂಭದಲ್ಲಿ ದ್ವಿದಳ ಧಾನ್ಯದ ಬೆಳೆಗಳು ಬೆಳವಣಿಗೆ ಬಹಳ ನಿಧಾನ, ಅಂತ ಸಂದರ್ಭದಲ್ಲಿ ಕಳೆಗಳು ಮೇಲ್ಗೈ ಸಾಧಿಸುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಕಳೆ ನಿರ್ವಹಣೆಯನ್ನು ಈ ಬೆಳೆಗಳಲ್ಲಿ ಹೇಗೆ ಮಾಡ್ಕೋಬೇಕಾಗತ್ತೆ? ಸಾಮಾನ್ಯವಾಗಿ ನಾವು ನೋಡ್ತು ಅಂತಂದ್ರೆ ಎಲ್ಲಾ ಬೆಳೆಗಳಿಗೂ ಒಂದು ತಮ್ ರೂಲ್ ಇದೆ. ಸೊ ಕಳೆಗಳನ್ನ ವಿತ್ತಿದ 1-1.5 ತಿಂಗಳವರೆಗೂ ಅವು ಕಳೆ ಮುಕ್ತವಾಗಿರ್ಬೇಕು, ಜಮೀನುಗಳು ಕಳೆ ಮುಕ್ತವಾಗಿರ್ಬೇಕು ಅಂತ ಹೇಳ್ತೀವಿ. ಈ ಹೆಸರು ಉದ್ದು ಮತ್ತೆ ಹಲಸಂದಿ ಬೆಳೆಗಳಲ್ಲೂ ಅಷ್ಟೇ, ವಿತ್ತಿದ 40 ದಿನಗಳವರೆಗೂ ಜಮೀನಿನಲ್ಲಿ ಯಾವುದೇ ಕಸ ಕಡ್ಡಿ ಕಳೆಗಳು ಇಲ್ಲದೆ ಇರೋ ತರ ನೋಡ್ಕೋಬೇಕಾಗತ್ತೆ. ಅದಕ್ಕೆ 2 ಎಡೆ ಕುಂಟೆ ಹೊಡೆಯೋದ್ರಿಂದ ಅಂದ್ರೆ ಬಿತ್ತನೆ ಮಾಡಿ 20 ಮತ್ತೆ 35-40 ದಿನಕ್ಕೊಂದ್ಸರಿ ಎಡೆ ಕುಂಟೆ ಹೊಡೆದು ನಾವು ಕಳೆಗಳನ್ನ ನಿವಾರಣೆ ಮಾಡ್ಕೋಬೇಕಾಗತ್ತೆ. ಅಥವಾ ಮನೆಯಲ್ಲಿ ಕೂಲಿ ಹಾಳುಗಳು ಜಾಸ್ತಿ ಇದ್ದು ಕೆಲಸಗಾರರು ಜಾಸ್ತಿ ಇದ್ದಂತವರು ಕೈ ಕಳೆಗಳನ್ನು ಮಾಡಬಹುದಾಗುತ್ತೆ. ಒಂದು ಅಂತರ ಬೇಸಾಯ ಮಾಡಿದ ನಂತರ ಸಸಿಗಳ ಮಧ್ಯೆ ಸಾಲಿನ ಮಧ್ಯೆ ಇರ್ತಕ್ಕಂತ ಕಳೆಗಳನ್ನ ಅಥವಾ ಸಾಲಿನಲ್ಲಿ ಇರ್ತಕ್ಕಂತ ಕಳೆಗಳನ್ನ ಕೈ ಕಳೆಯಿಂದನೂ ಸಹಿತ ತೆಗಿಬಹುದಾಗ್ತದೆ. ಅದೇ ರೀತಿ ಈ ಅಂತರ ಬೇಸಾಯ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಎರಡನೇ ಅಂತರ ಬೇಸಾಯ ಕಷ್ಟ ಆಗ್ಬಹುದು, ಎತ್ತುಗಳು ಸಿಗೋದಿಲ್ಲ, ಇಂಥ ಕಡೆ ಸೊ ಕಳೆನಾಶಕಗಳನ್ನು ಸಹಿತ ಬಳಸಬಹುದು. ಇಲ್ಲಿ ಮುಖ್ಯವಾಗಿ ಪೆಂಡಿಮಿಥಲಿನ್ ಅಂತ ಹೇಳಿ ಕಳೆನಾಶಕ, ಇದು ಉದಯ ಪೂರ್ವ ಕಳೆನಾಶಕ ಅಂತ ಹೇಳ್ತೀವಿ. ಬಿತ್ತಿದ ದಿನ ಅಥವಾ ಬಿತ್ತನೆ ಮಾಡಿದ ಮರುದಿನ 1 ನೀರಿಗೆ 3.3 ml ಅಷ್ಟು ಪೆಂಡಿಮಿಥಲಿನ್ ಕಳೆನಾಶಕವನ್ನು ಮಿಶ್ರಣ ಮಾಡಿ ಮಣ್ಣಿನ ಮೇಲೆ ಹದವಾಗಿ ಸಿಂಪರಣೆ ಮಾಡಬೇಕು. ಅದ್ರ ಜೊತೆ ಇನ್ನೊಂದು ಕಳೆನಾಶಕ ಇಮಜಿತಫೈರ್ ಅಂತ ಹೇಳಿ ಇನ್ನೊಂದು ಕಳೆನಾಶಕ ಇದೆ, ಅದನ್ನ ಪ್ರತಿ ಲೀಟರ್ ನೀರಿಗೆ 2.2 ml ಅಷ್ಟು ಮಿಶ್ರಣ ಮಾಡಿ ಮಣ್ಣಿನ ಮೇಲೆ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಈ ಕಳೆನಾಶಕಗಳನ್ನ ಸಿಂಪರಣೆ ಮಾಡುವಾಗ ಒಂದು ಎಚ್ಚರ ವಹಿಸ್ಕೋಬೇಕಾಗ್ತದೆ. ಮುಖ್ಯವಾಗಿ ಮಣ್ಣು ಹುಡಿ ಹುಡಿಯಾಗಿರ್ಬೇಕು, ಮಣ್ಣಿನಲ್ಲಿ ಸ್ವಲ್ಪ ಏನಾದರೂ ತೇವಾಂಶ ಇದ್ರೆ ಕಳೆನಾಶಕಗಳನ್ನ ನಾವು ಸಿಂಪರಣೆ ಮಾಡಿದ್ದು ಸಾರ್ಥಕವಾಗುತ್ತೆ. ಅಂದ್ರೆ ನಾವು ಸಾಧಾರಣವಾಗಿ ನೀರಾವರಿ ಆಶ್ರಯದಲ್ಲಿ ಕಳೆನಾಶಕ ಬಳಸ್ಕೋಬೇಕು. ಖುಷ್ಕಿನಲ್ಲಿ ತೇವಾಂಶದ ಕೊರತೆ ಇರೋ ಸಂದರ್ಭದಲ್ಲಿ ಬಳಸ್ಕೊಳ್ಳೋದು ಒಳ್ಳೇದಲ್ಲ, ಅಷ್ಟು ಒಳ್ಳೇದಲ್ಲ. ಮತ್ತೆ ಈ ಅಂತರ ಬೇಸಾಯವನ್ನ ಮಾಡಿದ್ರೆ ಕಳೆಗಳ ಸಾಕಷ್ಟು ನಿವಾರಣೆ ಆಗುತ್ತೆ. ಮತ್ತೆ ಈ ಬೆಳೆಗಳು ಹೆಂಗೆ ಅಂತಂದ್ರೆ ಅತಿ ಶೀಘ್ರವಾಗಿ ಭೂಮಿನ ಕವರ್ ಮಾಡುತ್ತೆ. ಸೊ ಹಂಗಾಗಿ ಕಳೆಗಳ ಹಾವಳಿ ಸಹಿತ ಸ್ವಲ್ಪ ಮಟ್ಟಿಗೆ ಕಡಿಮೆ. ಇನ್ನು ನಮಗೆ ನೀರಿನ ಸೌಲಭ್ಯ ಇದ್ರೆ ಈ ಒಂದು ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ನೀರಿನ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ? ನಾನು ಮೊದಲೇ ತಿಳಿಸಿದ ಹಾಗೆ ಈ ಬೇಸಿಗೆ ಹಂಗಾಮಿನಲ್ಲಿ ನೀರಿನ ಕೊರತೆ ಇದ್ದೇ ಇರುತ್ತೆ. ನೀರಿನ ಆಶ್ರಯ ಬೇಕೇ ಆಗಿರುತ್ತೆ. ಅಂತವ್ರು ಮಾತ್ರ ಬೇಸಿಗೆ ಹಂಗಾಮಿನಲ್ಲಿ ಬೆಳೆಗಳನ್ನ ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಕೊಳವೆ ಬಾವಿನಲ್ಲಿ ನೀರಿದ್ದಂತವರು ಈ ಬೆಳೆಗಳಿಗೆ ಅಷ್ಟೊಂದು ನೀರು ಬೇಕೂ ಆಗೋದಿಲ್ಲ. ಯಾಕೆಂತಂದ್ರೆ ಇವು ಅತಿ ಶೀಘ್ರವಾಗಿ ಅಲ್ಪಾವಧಿ ಬೆಳೆಗಳಾಗಿರೋದ್ರಿಂದ ಬಿತ್ತನೆ ಮಾಡಿ 60-70 ದಿನಕ್ಕೆ ಕಟಾವಿಗೆ ಸಿದ್ಧ ಆಗೋದ್ರಿಂದ ಬಿತ್ತನೆ ಮಾಡಿ 45 ದಿನಕ್ಕೆ ಅಂದ್ರೆ ಹೂ ಆಡೋ ಸಮಯದಲ್ಲಿ ಮತ್ತೆ ಕಾಯಿ ಬಲಿಯೋ ಅಂತಹ ಸಮಯದಲ್ಲಿ 2 ತೆಳುವಾಗಿ ನೀರನ್ನ ಕೊಟ್ರೆ ಅಧಿಕ ಇಳುವರಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತೀನಿ. ಇನ್ನು ಮುಖ್ಯವಾಗಿ ಈ ಬೆಳೆಗಳನ್ನ ನಾವು ಬಳಸಿಕೊಂಡು ಅಥವಾ ಈ ಬೆಳೆಗಳಲ್ಲಿ ನಾವು ಯಾವ ಬೆಳೆ ಪದ್ಧತಿಗಳನ್ನು ಅನುಸರಿಸಬಹುದು ಅಂತೀರಿ? ಸಾಮಾನ್ಯವಾಗಿ ರೈತರು ಈ ಬೆಳೆಗಳು ಏನಂತಂದ್ರೆ ಅತಿ ಕಡಿಮೆ ಅವಧಿಯಲ್ಲಿ ಕಟಾವಿಗೆ ಸಿದ್ಧ ಆಗೋದ್ರಿಂದ ಎಲ್ಲಾ ಬೆಳೆಗಳ ಜೊತೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಅಥವಾ ಸರದಿ ಬೆಳೆಗಳಲ್ಲಿ ಇವನ್ನ ನಾವು ಬಳಕೆ ಮಾಡ್ಕೋಬಹುದಾಗ್ತದೆ. ಮುಖ್ಯವಾಗಿ ಈಗ ಸರದಿ ಬೆಳೆ ಅಂತ ಅಂದ್ರೆ ಒಂದು ಬೆಳೆ ಆದ ನಂತರ ಇನ್ನೊಂದು ಬೆಳೆಯನ್ನ ನಾವು ಬೆಳೆಯುವಂತ ಪದ್ಧತಿ ಅಂತ ಹೇಳ್ತೀವಿ. ಈಗ ಪೂರ್ವ ಮುಂಗಾರಿನಲ್ಲಿ ಈ ಬೆಳೆಗಳನ್ನ ಬೆಳ್ಕೊಂಡು ಮುಂಗಾರಿನಲ್ಲಿ ನಾವು ಬೇರೆ ಬೆಳೆಗಳನ್ನ ಹಾಕೋಬಹುದು, ಅದು ಸರದಿ ಬೆಳೆ ಅಂತ ಹೇಳ್ತೀವಿ. ಪೂರ್ವ ಮುಂಗಾರಿನಲ್ಲಿ ಬೆಳೀತಕ್ಕಂತ ಕೆಲವೊಂದು ಬೆಳೆಗಳಿದಾವೆ, ಮೆಕ್ಕೆಜೋಳ ಆಗಿರ್ಬೋದು, ಅದನ್ನ ಬೇಬಿ ಕಾರ್ನ್ ಅಂತ ಹೇಳ್ತೀವಿ, ಸ್ವೀಟ್ ಕಾರ್ನ್ ಅಂತ ಹೇಳ್ತೀವಿ. ಮೆಕ್ಕೆಜೋಳದ ವಿವಿಧ ವಿಧಗಳು ಇವೆಲ್ಲ. ಸೊ ಇವನು ಸಹಿತ ನಾವು ಪೂರ್ವ ಮುಂಗಾರಿನಲ್ಲಿ ಬೆಳಿತೀವಿ. ಸೊ ಇಂಥ ಬೆಳೆಗಳ ಜೊತೆ ಈ ಹೆಸರು ಆಗಿರ್ಬೋದು, ಉದ್ದಾಗಿರ್ಬೋದು, ಅಲಸಂದಿ ಆಗಿರ್ಬೋದು, ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯುವಂತ ಸಾಧ್ಯತೆ ಅಥವಾ ಬೆಳೆಯಿದ್ರೆ ಅನುಕೂಲಕಾರಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸಾಲು ಮೆಕ್ಕೆಜೋಳ ಜೊತೆ ಒಂದು ಸಾಲು ಉದ್ದಾಗಿರ್ಬೋದು, ಒಂದು ಸಾಲು ಹೆಸರಾಗಿರ್ಬೋದು, ಒಂದು ಸಾಲು ಅಲಸಂದಿ ಆಗಿರ್ಬೋದು, 1:1 ರೋನಲ್ಲಿ ಬೆಳಿ ಬೆಳೆಯುತ್ತೀವಿ ಅಂತಂದ್ರೆ ಎರಡೂ ಬೆಳೆಗಳ ಅಧಿಕ ಇಳುವರಿಯನ್ನ ನಾವು ಪಡಿಬಹುದು. ಎರಡೂ ಬೆಳೆಗಳಿಗೂ ಇಳುವರಿ ಜಾಸ್ತಿ ಆಗುತ್ತೆ ಹಾಗೂ ಮಣ್ಣಿನ ಫಲವತ್ತತೆಯನ್ನ ಕಾಪಾಡ್ಕೋಬಹುದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಮುಖ್ಯವಾಗಿ ಇಷ್ಟೆಲ್ಲ ನಾವು ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸೋದ್ರಿಂದ ಎಷ್ಟು ಮಟ್ಟಿಗೆ ನಾವು ಇಳುವರಿಯನ್ನ ಪಡಿಬಹುದು ಅಂತೀರಿ? ಎಲ್ಲಾ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನ ನಾನು ಅನುಸರಿಸಿದೆ ಆದ್ರೂನು ಇಳುವರಿ ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾರೆ. ಎಲ್ಲಾ ಸುಧಾರಿತ ಬೇಸಾಯ ಕ್ರಮಗಳನ್ನ ನಾವು ಹೇಳಿದ್ದನ್ನೆಲ್ಲ ಅನುಸರಿಸ್ತಾರೆ, ಆದ್ರೆ ಸಕಾಲದಲ್ಲಿ ಅನುಸರಿಸೋದಿಲ್ಲ. ಸೊ ಸಮಯಕ್ಕೆ ಸರಿಯಾಗಿ ಬಿತ್ತನೆ ಮಾಡೋದಾಗ್ಲಿ, ಸಮಯಕ್ಕೆ ಸರಿಯಾಗಿ ಕಳೆ ನಿರ್ವಹಣೆ ಮಾಡೋದಾಗ್ಲಿ, ಅಥವಾ ಕ್ರಿಮಿಕೀಟಗಳನ್ನ ನಿವಾರಣೆ ಮಾಡೋದಾಗ್ಲಿ, ಇಂಥ ಕೆಲಸಗಳನ್ನ ಅವರು ಮಾಡೋದಿಲ್ಲ. ಅವ್ರು ಬಂದಾದ್ಮೇಲೆ ತಗೊಳ್ತಾರೆ. ಹಂಗಾಗಿ ಇಳುವರಿಯಲ್ಲಿ ಕುಂಠಿತವನ್ನ ನಾವು ನೋಡ್ತೀವಿ. ಆದ್ರೆ ಸಕಾಲದಲ್ಲಿ ಈ ಎಲ್ಲಾ ಸುಧಾರಿತ ಬೇಸಾಯ ಕ್ರಮಗಳನ್ನ ನಾವು ಅನುಸರಿಸಿದ್ದೆ ಆದ್ರೆ ಉತ್ತಮ ಇಳುವರಿಯನ್ನ ಪಡಿಬಹುದು. ನಾವು ಕುಷ್ಕಿನಲ್ಲಿ, ಹೆಸರಿನಲ್ಲಿ ಮತ್ತೆ ಉದ್ದಿನಲ್ಲಿ 3 ಕ್ವಿಂಟಾಲ್ ಅಷ್ಟು ಇಳುವರಿ ಪ್ರತಿ ಎಕರೆಗೆ ಪಡಿಬಹುದಾಗ್ತದೆ. ಆದ್ರೆ ಅಲಸಂದಿನಲ್ಲಿ ನಾವು ನೋಡ್ತು ಅಂತಂದ್ರೆ 4 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ಪಡಿತೀವಿ. ಆದ್ರೆ ನೀರಾವರಿ ಅನುಕೂಲ ಇದ್ದಂತವರು ಹೆಸರು ಮತ್ತು ಉದ್ದಿನಲ್ಲಿ 4 ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿ ಬಂತು, ಕಾಳಿನ ಇಳುವರಿ ಬಂತು ಅಂದ್ರೆ ಈ ಅಲಸಂದಿನಲ್ಲಿ ಸ್ವಲ್ಪ ಜಾಸ್ತಿ 5-6 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ಪಡಿತೀವಿ. ಅದ್ರ ಜೊತೆ ಮೇವಿನ ಇಳುವರಿ ಅಥವಾ ಒಟ್ಟಿನ ಇಳುವರಿ ಸಹಿತ ಬರುತ್ತೆ. ಈ ಒಟ್ಟನ್ನ ಕೆಲವು ರೈತರು ದನ ಕರುಗಳಿಗೆ ನಾವು ಮೇವಾಗಿಯೂ ಸಹಿತ ಬಳಕೆ ಮಾಡ್ತಾರೆ, ಅಥವಾ ಮಣ್ಣಿನಲ್ಲಿ ಅಲ್ಲೇ ಮುಗ್ಗು ಒಡೆದು ಮಣ್ಣಲ್ಲಿ ಸೇರಿಸಿ ಮಣ್ಣಿನ ಸಾವಯವ ವಸ್ತುವನ್ನು ಮಣ್ಣಿನ ಫಲವತ್ತತೆಗೆ ಕೂಡ ಅದನ್ನ ಬಳಕೆ ಮಾಡ್ಕೋತಾರೆ. ಅಂದ್ರೆ ಕೆಲವರು ಹೂ ಹಂತದಲ್ಲೇ ಇವುಗಳನ್ನ ಈ ಜಮೀನಲ್ಲಿ ಬೆರೆಸಿ ಹಸಿರು ಗೊಬ್ಬರವಾಗಿಯೂ ಸಹಿತ ನಾವು ಇವನ್ನ ಬಳಕೆ ಮಾಡಬಹುದು. ಮಣ್ಣಿನ ಫಲವತ್ತತೆಯನ್ನ ಜಾಸ್ತಿ ಮಾಡ್ಲಿಕ್ಕೆ ಇವು ಅತ್ಯಂತ ಅನುಕೂಲಕಾರಿ. ಇವು ಯಾಕೆಂದ್ರೆ ಅತಿ ಶೀಘ್ರವಾಗಿ ಬಿತ್ತನೆ ಮಾಡಿ 40 ದಿನಕ್ಕೇನೆ ನಾವು ಮಣ್ಣಲ್ಲಿ ಸೇರಿಸುವಂತ ಕ್ರಿಯೆ ನಡೀತದೆ ಅಲ್ಲಿ. ಹಂಗಾಗಿ ಮಣ್ಣಿನ ಫಲವತ್ತತೆ ಚೆನ್ನಾಗಿ ಆಗುತ್ತೆ ಸರ್. ಕೊನೆಯದಾಗಿ ತಾವು ನಮ್ಮ ರೈತ ಬಾಂಧವರಿಗೆ ಏನು ಕಿವಿ ಮಾತನ್ನ ಹೇಳೋದಕ್ಕೆ ಬಯಸ್ತೀರಿ? ರೈತರು ತುಂಬಾ ಮುಖ್ಯವಾಗಿ ಅನುಸರಿಸಬೇಕಾದಂತ ಕೆಲವೊಂದು ಕ್ರಮಗಳು ಅಂತಂದ್ರೆ ಸಕಾಲದಲ್ಲಿ ಬಿತ್ತನೆ ಮಾಡೋದು, ಮತ್ತೆ ಅಧಿಕೃತ ಬಿತ್ತನೆ ಬೀಜಗಳನ್ನ ಪ್ರಮಾಣೀಕರಿಸಿದ ಬಿತ್ತನೆ ಬೀಜಗಳನ್ನ ಕೊಂಡ್ಕೊಂಡು ಆಯಾ ಒಂದು ಪ್ರದೇಶಕ್ಕೆ ಮತ್ತೆ ಮಣ್ಣಿಗೆ ಮತ್ತೆ ಕಾಲಮಾನಕ್ಕೆ ತಕ್ಕಂತ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಹಾಗೆ ಬಿತ್ತನೆ ಪ್ರಮಾಣವನ್ನ, ಬಿತ್ತನೆ ಬೀಜದ ಪ್ರಮಾಣವನ್ನು ಸಹಿತ ನಾವು ಶಿಫಾರಸು ಮಾಡಿರ್ತಕ್ಕಂಥದ್ದನ್ನೇ ಹಾಕ್ಬೇಕಾಗ್ತದೆ. ಅದೇ ರೀತಿ ಈ ಕೊಟ್ಟಿಗೆ ಗೊಬ್ಬರ ಅಟ್ಲೀಸ್ಟ್ ಪ್ರತಿ ವರ್ಷ ಹಾಕ್ತೇ ಇದ್ರು, ಪ್ರತಿ 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸರಿನಾದ್ರೂ ಕೊಟ್ಟಿಗೆ ಗೊಬ್ಬರನ ಮಣ್ಣಲ್ಲಿ ಸೇರಿಸೋದು ಬಹಳ ಅನುಕೂಲಕಾರಿ. ಅದ್ರ ಜೊತೆ ರೈತರು ಯೂರಿಯಾ ಸೊಲ್ಯೂಷನ್, ಯೂರಿಯಾ ದ್ರಾವಣ ಅಥವಾ ಡಿಎಪಿ ದ್ರಾವಣ 2% ಅಂದ್ರೆ 20 ಗ್ರಾಂ ಯೂರಿಯಾ ಅಥವಾ ಡಿಎಪಿ ಗೊಬ್ಬರನ 1 ಲೀಟರ್ ಅಲ್ಲಿ ಬೆರೆಸಿ ಎಲೆಗಳ ಮೇಲೆ ಹೂ ಆಡೋ ಸಮಯದಲ್ಲಿ ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ರೆ ಹೂ ಉದುರೋದನ್ನ ನಿಲ್ಲಿಸಬಹುದು, ಅಧಿಕ ಇಳುವರಿಯನ್ನ ಪಡಿಬಹುದು. ಅದ್ರ ಜೊತೆ ಈ ಜಿಂಕ್ ಸಲ್ಫೇಟ್ ಅಂತ ಹೇಳ್ತೀವಿ, ಸತುವಿನ ಸಲ್ಫೇಟ್ ಮತ್ತೆ ಬೋರಾಕ್ಸ್, ಇವೆರಡೂ ಲಘು ಪೋಷಕಾಂಶಗಳ ಕೊರತೆ ನಿವಾರಣೆ ಮಾಡಲಿಕ್ಕೆ ಕೊಟ್ಟಿಗೆ ಗೊಬ್ಬರ ಜೊತೆ 3 ವಾರಗಳ ಮುಂಚೆ ಮಣ್ಣಲ್ಲಿ ಸೇರಿಸೋದ್ರಿಂದ ಅನುಕೂಲಕಾರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಕೇಳಿದ್ರಲ್ಲ ರೈತ ಬಾಂಧವರೇ, ಬೇಸಿಗೆ ಒಂದು ಕಾಲದಲ್ಲಿ ಮತ್ತೆ ಪೂರ್ವ ಮುಂಗಾರಿನಲ್ಲಿ ಈ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಡಾಕ್ಟರ್ HS ಲತಾ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8197995325. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8197995325. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆನಲ್ಲಿ ಮತ್ತೆ ಈ ಪೂರ್ವ ಮುಂಗಾರಿನಲ್ಲಿ ಈ ಹೆಸರು, ಉದ್ದು ಮತ್ತು ಅಲಸಂದೆ ಬೆಳೆಗಳ ಒಂದು ಸುಧಾರಿತ ಬೇಸಾಯ ಕ್ರಮಗಳನ್ನು ಅವರು ಹೇಗೆಲ್ಲ ಅನುಸರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೆಳಗರೆ ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹೆಸರು ಮತ್ತು ಉದ್ದು ಬೆಳೆಯ ಬೇಸಾಯ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ HS ಲತಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಆತ್ಮೀಯ ರೈತ ಬಾಂಧವರೇ, ಇದೇ ಗುರುವಾರ ದಿನಾಂಕ 24ರಂದು ಸಂಜೆ 5:30-6 ಗಂಟೆಯವರೆಗೆ ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಘಟಕಗಳ ಔಪಚಾರೀಕರಣ ಯೋಜನೆ. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿರುವವರು ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಲು ನಮ್ಮ ದೂರವಾಣಿ ಸಂಖ್ಯೆಗಳು 2237477 2237474888 2237449 STD ಕೋಡ್ 080 ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಾಯೋಜಿತ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ. ಇದು ಇಂದಿನ ಕೃಷಿರಂಗ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಇನ್ನು ಮುಂದೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. 6:30 ಜಿವಿ ನಿರ್ಮಲಾ ಅವರಿಂದ ವಿಜ್ಞಾನದ ಮುನ್ನಡೆ. 6:51 ದೇಶಭಕ್ತಿ ಗೀತೆ. 7:02 ಜಾಲಿ ರೈಡ್ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 9:05 ಯುವ ವಾಣಿ, ಯುವ ಬರಹಗಾರ ಜಯಂತ್ ಎಆರ್ ಅವರ ಪರಿಚಯ, ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಛೋಟೆ ರೆಹಮತ್ ಖಾನ್ ಅವರ ಸಿತಾರ್ ವಾದನ ಮೂಡಿಬರಲಿದೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 9:30 ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ. 11:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗುವುದು. ನಿಮಗೆ ಜಾಹೀರಾತು ವಿಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಆಸಕ್ತಿ ಇದೆಯಾ? ಮಾರ್ಕೆಟಿಂಗ್ನಲ್ಲಿ ಅನುಭವ ಇದೆಯಾ?